ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ. ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಮ್ಮ ಆಹಾರದಲ್ಲಿ ನೀರಿನ ಮಹತ್ವ ಈ ಕುರಿತಾಗಿ ಡಾಕ್ಟರ್ ಕೆ ಗೀತಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಕೃಷಿ ಮಾಹಿತಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ನೀರಿನ ಮಹತ್ವ ಎಂಬ ವಿಷಯದ ಬಗ್ಗೆ ಡಾಕ್ಟರ್ ಗೀತಾ ಕೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗೀತಾ ಅವರೇ. ನಮಸ್ಕಾರ. ನೀರು ನಮ್ಮೆಲ್ಲರಿಗೂ ಬೇಕಾಗಿರುವಂತ ಒಂದು ಅವಶ್ಯಕ ವಸ್ತು ಅಂತ ಹೇಳ್ಬೋದು. ನೀರನ್ನ ನಾವು ವಿವಿಧ ಉದ್ದೇಶಗಳಿಗೆ ಬಳಸ್ಕೊಳ್ತೇವೆ. ಮುಖ್ಯವಾಗಿ ನಾವು ಶುದ್ಧವಾದ ನೀರನ್ನ ಸೇವಿಸೋದ್ರ ಮೂಲಕ ಹಲವಾರು ಪೋಷಕಾಂಶಗಳನ್ನ ಪಡಿತೇವೆ, ಜೊತೆಗೆ ಅದು ನಮ್ಮ ದೇಹದ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಬಹಳ ಅತ್ಯಗತ್ಯವಾದಂತ ವಸ್ತು ಅಂತಾನೆ ಹೇಳ್ಬಹುದು. ತಾವಿವತ್ತು ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ನಮ್ಮ ಆಹಾರದ ಪದ್ಧತಿಯಲ್ಲಿ ನೀರಿನ ಅಗತ್ಯ, ಅವಶ್ಯಕತೆ ಮತ್ತೆ ನೀರಿನ ಮಹತ್ವದ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ನೀರಿನ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಜೀವಂತ ವಸ್ತುಗಳು ಕೂಡ ನೀರನ್ನು ಒಳಗೊಂಡಿರುತ್ತದೆ. ನಮ್ಮ ದೇಹದ ಒಟ್ಟು ತೂಕದ 1/2 ಭಾಗದಷ್ಟು, ಅಂದರೆ 65-70% ನೀರಿನಿಂದ ತುಂಬಿರುತ್ತೆ. ನೀರಿನ ಪ್ರಮಾಣ ಎಳೆಯರಲ್ಲಿ ವೃದ್ಧರಿಗಿಂತಲೂ ತುಂಬಾ ಹೆಚ್ಚು. ಹಾಗಾಗಿ ದೇಹದಲ್ಲಿನ ನೀರಿನ 70% ಏನಿದೆ ಅದು ಕೋಶಕಗಳಲ್ಲಿ ದ್ರವ ರೂಪದಲ್ಲಿ ಇರ್ತದೆ. ಕೋಶಕಗಳಂತಂದ್ರೆ ಸೆಲ್ಸ್ ಅಥವಾ ಟಿಶ್ಯೂಸ್ ಅಂತ ಏನ್ ಹೇಳ್ತೀವಿ, ಅದು ಅಂಗಾಂಶಗಳು ಮತ್ತೆ ಜೀವಕೋಶ. ಹೌದು ಹೌದು. ಉಳಿದ ಭಾಗ ಅದರ ಹೊರಗೆ ಕೋಶಕಗಳನ್ನು ಮೀಸುತ್ತಾ ಇರುತ್ತದಲ್ಲದೆ ರಕ್ತ ದ್ರವ ಅಂದ್ರೆ ಪ್ಲಾಸ್ಮಾ ಅಂತ ಏನ್ ಹೇಳ್ತೀವಿ, ಅದು ಹಾಲ್ ರಸ, ಮೆದುಳಿನ ಬಳ್ಳಿಯ ದ್ರವ ಮುಂತಾದ ರೂಪದಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ಇರುತ್ತೆ. ವಿವಿಧ ರೂಪಗಳಲ್ಲಿ ನಮ್ಮ ದೇಹದಲ್ಲಿ ನೀರಿದ್ದೇ ಇರುತ್ತೆ. ಹೌದು. ನಾವು ಸಾಧಾರಣವಾಗಿ ಪ್ರತಿನಿತ್ಯ ನೀರನ್ನ ಸೇವನೆ ಮಾಡ್ತೀವಿ. ಹೌದು. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಾಮಾನ್ಯವಾದ ಅನುಕೂಲ. ಇದಲ್ಲದೆ ನೀರಿನ ಅವಶ್ಯಕತೆ ನಮ್ಮ ದೇಹಕ್ಕೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಅವಶ್ಯಕ ಅಂತೀರಾ? ನಮ್ಮ ದೇಹಕ್ಕೆ ನೀರು ಎಲ್ಲಾ ಆಹಾರ ವಸ್ತುಗಳ ಏನೇನು ಹೇಳ್ತೀವಿ ಆ ಪೋಷಕಾಂಶಗಳು ಅಷ್ಟೇ ಮುಖ್ಯ ನೀರು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ದೈನಂದಿನ ಅಗತ್ಯಗಳಿಗೆ ನೀರು ಸದಾ ಕಾಲ ಲಭ್ಯ ಇರಬೇಕು. ಅದು ದೇಹದ ಉಳಿವಿಕೆಗೆ ಬಹಳ ಮುಖ್ಯ. ನೀರು ದೈಹಿಕ ಕಾರ್ಯಗಳಿಗೆ ಅನೇಕ ವಿಧಗಳಲ್ಲಿ ಚಾಲನೆ ನೀಡುತ್ತದೆ ಅಂದ್ರೆ ತಪ್ಪಾಗಲಾರದು. ಅಂದ್ರೆ ನಮ್ಮ ಬೇರೆ ಬೇರೆ ಒಂದು ಚಟುವಟಿಕೆಗಳಿಗೆ ಅದು ಅನುಕೂಲ ಮಾಡಿಕೊಡುತ್ತೆ. ಹೌದು ಹೌದು. ಈ ಕೋಶಿಕೆಗಳ ಒಳಗೆ ಮತ್ತು ಹೊರಗೆ ಇರುವ ಜೀವರಸಕ್ಕೆ ಇದೆ ಮೂಲ ಆಧಾರ. ನೀರು ದೇಹದಲ್ಲಿ ಉಂಟಾಗುವ ರಸಸ್ರವಿಕೆ ಮತ್ತು ವಿಸರ್ಜನೆಗಳ ಮುಖ್ಯ ಭಾಗವಾಗಿದೆ. ಅಂದ್ರೆ ನಾವು ಸ್ವೆಟ್ಟಿಂಗ್ ಅಂತ ಏನ್ ಹೇಳ್ತೀವಿ, ಅದು ಬೆವರಿನ ಮೂಲಕ ಮತ್ತೆ ನಮ್ಮ ದೇಹದಲ್ಲಿ ಬೇಕಾಗದೆ ಇರುವಂತಕ್ಕಂತ ವಸ್ತುಗಳನ್ನು ಹೊರಗಡೆ ಹಾಕ್ಲಿಕ್ಕೆ ಕೂಡ ನೀರಿನ ಅವಶ್ಯಕತೆ ಬಹಳ ಇರುತ್ತದೆ. ಮತ್ತೆ ಪಂಚಾನಾಂಗದಲ್ಲಿ ಜೀರ್ಣಗೊಂಡ ಆಹಾರವು ದ್ರವ ರೂಪದಲ್ಲಿ ಕರುಳಿನಿಂದ ಹೀರಲ್ಪಟ್ಟು ರಕ್ತ ಮತ್ತು ಹಾಲ್ ರಸದ ಮೂಲಕ ದೇಹದಿಂದ ಹರಡಿ ಹೋಗುತ್ತದೆ. ಅಂದ್ರೆ ನಾವು ಏನು ಊಟ ಮಾಡ್ತೀವಿ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ತಲುಪಬೇಕು ಅಂತಂದ್ರೆ ನಮಗೆ ಅದು ರಕ್ತದ ಮೂಲಕ ತಲುಪಲಿಕ್ಕೆ ಸಾಧ್ಯ. ಈ ರಕ್ತ ಅಂತ ಏನ್ ಹೇಳ್ತೀವಿ ಅದು ದ್ರವದ ರೂಪದಲ್ಲಿ ಇರಬೇಕಂದ್ರೆ ಅಲ್ಲಿ ನೀರಿನ ಅಂಶ ಇರಬೇಕು. ಹಾಗೇನೆ ಹಾಲ್ ರಸ ಅಂತ ಏನ್ ಹೇಳ್ತೀವಿ ಅದಕ್ಕೂ ಕೂಡ ನಾವು ನೀರಿನ ಅವಶ್ಯಕತೆ ಇರುತ್ತದೆ. ಮತ್ತೆ ಜೀವವಸ್ತುಕರಣ ಕ್ರಿಯೆಗೆ ಮೆಟಬಾಲಿಸಮ್ ಅಂತ ಏನ್ ಹೇಳ್ತೀವಿ ಅದು ಚಾಲನೆಗೆ ನೀಡುವ ಎಲ್ಲ ರಸಾಯನ ಕ್ರಿಯೆಗಳಲ್ಲೂ ನೀರು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ನೀರು ಎಲ್ಲ ಅಂಶಗಳನ್ನು ಕರಗಿಸಿ ಹಿಡಿದಿಟ್ಟುಕೊಳ್ಳಬಲ್ಲದರಿಂದ ಆ ಕಾರ್ಯ ಅದಕ್ಕೆ ಸಾಧ್ಯವಾಗಿದೆ. ನೋಡಿ, ಯಾವ ವಸ್ತು ಕೂಡ ನೀರಿನಲ್ಲಿ ಕರಗೆ ಕರಗತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ನಡೆತಕ್ಕಂತ ಎಲ್ಲ ಪಚನ ಕ್ರಿಯೆಗಳಾಗಿ ನಂತರ ಸಿಗುವಂತಹ ಪೌಷ್ಟಿಕಾಂಶಗಳು ಏನಿರುತ್ತೆ ಅವೆಲ್ಲವೂ ಕೂಡ ಈ ರಕ್ತದಲ್ಲಿ ಕರಗಿ ರಕ್ತದ ಮೂಲಕ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಕೂಡ ಸರಬರಾಜಾಗುತ್ತೆ. ಮತ್ತೆ ದೈಹಿಕ ಕ್ರಿಯೆಗಳಿಂದ ಉದ್ಭವ ಹೋಗುವ ಎಲ್ಲ ಕಲ್ಮಶಗಳು, ಅಂದ್ರೆ ಎಲ್ಲ ನಮ್ಮ ದೇಹದಲ್ಲಿ ಆಗ್ತಿರತಕ್ಕಂತ ಎಷ್ಟೋ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ, ಅಲ್ಲಿ ಎಲ್ಲ ಕಲ್ಮಶಗಳು ಅಥವಾ ಆ ದೇಹಕ್ಕೆ ಬೇಕಾಗದೇ ಇರತಕ್ಕಂತ ತ್ಯಾಜ್ಯ ವಸ್ತುಗಳು ಏನಿದೆ ಅದು ರಕ್ತದ ಮೂಲಕವಾಗಿ ಮೂತ್ರಪಿಂಡ ಮತ್ತು ಶ್ವಾಸಕೋಶಗಳಿಗೆ ಕೊಂಡೊಯ್ದು ವಿಸರ್ಜನೆಗೆ ಸಹಾಯಕವಾಗುತ್ತದೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಹಲವು ರೀತಿಯಲ್ಲಿ ನೀರಿನ ಅವಶ್ಯಕತೆ ಇರುತ್ತದೆ. ಜೊತೆಗೆ ಈ ಮೆದುಳಿನ ಬಳಿಯ ದ್ರವದ ನರಮಂಡಲದ ಮೇಲೆ ಬೀಳುವ ಅಪಘಾತಗಳನ್ನು ತಡೆಗಟ್ಟುತ್ತದೆ. ಏನು ಈ ದ್ರವ ಇದೆ ನರಮಂಡಲದ ಹತ್ರ ಅದು ಕೂಡ ನಮಗೆ ಅಪಘಾತಗಳಾದಾಗ ಅದನ್ನ ತಡ್ಕೊಳ್ಳುವಂತದ್ದು, ಅದನ್ನ ಒಂದು ಶಕ್ತಿನ ಕೊಡುತ್ತೆ. ಹೌದು ಹೌದು. ಈ ಕೀಲುಗಳ ಸರಾಗ ಚಲನೆ ಯೋಗ್ಯ ವಾತಾವರಣವನ್ನು ಕೂಡ ಅಲ್ಲಿನ ದ್ರವ ನಿರ್ಮಿಸುತ್ತೆ. ಕೀಲುಗಳ ಹತ್ರ ಇರತಕ್ಕಂತ ದ್ರವ ನಮ್ಮ ಕೈ ಕಾಲು ಆಡಿಸೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಬಹಳ ಅವಶ್ಯಕತೆ. ಹಾಗೆ ದೇಹದ ಆಂತರಿಕ ಅಂಗಾಂಶಗಳು ನೀರಿನಿಂದ ಆವೃತಗೊಂಡು ದೇಹವನ್ನು ಹೊರಗಿನ ಅಪಘಾತ ಮತ್ತು ಗಾಯಗಳಿಂದ ರಕ್ಷಿಸುತ್ತವೆ. ದೈಹಿಕ ಉಷ್ಣತೆಯ ಮಟ್ಟವನ್ನು ದೇಹವು ಚರ್ಮ ಮತ್ತು ಶ್ವಾಸಕೋಶದ ಮೂಲಕ ನೀರಿನ ತೇವ ಆವಿಯಾಗಿ ಆಗುವುದರ ಮೂಲಕ ಕಾಯ್ದುಕೊಳ್ಳುತ್ತದೆ. ತುಂಬಾ ಮೈ ಬಿಸಿ ಆಗುತ್ತೆ ಅಥವಾ ಬೇಸಿಗೆ ಕಾಲ ನೀವೇನು ನೋಡಿ ಗೊತ್ತಿರುತ್ತೆ, ತುಂಬಾ ಬಿಸಿ ಆದಾಗ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗಬಾರದು. ಸೊ ಆ ದೇಹದ ಅಂಶ ಜಾಸ್ತಿ ಆದಾಗ ನಾವು ಏನು ಬೆವರ್ತೀವಿ, ಆ ಬೆವರಿನ ಮೂಲಕ ನಮ್ಮ ದೇಹದ ಉಷ್ಣಾಂಶನ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಬೆವರು ಆದ್ಮೇಲೆ ತಂಪಾಗುತ್ತೆ. ಸೊ ಇದಕ್ಕೂ ಕೂಡ ನಮ್ಗೆ ನೀರಿನ ಅವಶ್ಯಕತೆ ಇರುತ್ತೆ. ಮತ್ತೆ ಈ ಬಿ ಜೀವಸತ್ವ ಅಂತ ಏನ್ ಹೇಳ್ತೀವಿ, ಅದು ಬಿ ಕಾಂಪ್ಲೆಕ್ಸ್ ಅಂತ ಏನ್ ಹೇಳ್ತೀವಿ, ಇವು ನೀರಿನಲ್ಲಿ ಕರಗುವಂತ ಒಂದು ಗುಣ ಇರತಕ್ಕಂಥ ಆ ಗುಂಪಿನ ಜೀವಸತ್ವ ಜೀವಸತ್ವಗಳು. ಆದ್ರಿಂದ ಆ ಜೀವಸತ್ವಗಳು ನಮ್ಮ ದೇಹದಲ್ಲಿ ಉಪಯೋಗ ಆಗ್ಬೇಕಂತಂದ್ರೆ ನಮಗೆ ನೀರಿನ ಅಂಶ ಬಹಳ ಮುಖ್ಯ. ಹಾಗಾಗಿ ಎಲ್ಲ ಕಾರ್ಯಗಳಿಗೂ ಕೂಡ ನೀರಿನ ಅಗತ್ಯ ಬಹಳ ಇರುತ್ತದೆ. ಬಹಳ ಮೂಲಭೂತವಾದಂತ ಒಂದು ಅವಶ್ಯಕತೆ ಅಂತಾನೆ ಹೇಳ್ಬಹುದು. ಇನ್ನ ನಾವು ನೀರನ್ನ ನಮ್ಮ ವಿವಿಧ ಉದ್ದೇಶಗಳಿಗಾಗಿ ಮತ್ತೆ ಕುಡಿಯೋದಕ್ಕಾಗಿ ಬಳಸ್ಕೊಳ್ತೇವೆ, ಇದರ ಒಂದು ದೊರೆಯುವಿಕೆಯ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮುಖ್ಯವಾಗಿ ನಮ್ಮ ದೇಹ ನಾವು ಕುಡಿಯುವಂತ ನೀರಲ್ದಲೆ ಇನ್ಯಾವ್ಯಾವ ಮೂಲಗಳಿಂದ ನೀರಿನ ಅಂಶವನ್ನು ಪಡ್ಕೊಳ್ಳುತ್ತೆ ಅಂತ. ನಮ್ಮ ದೇಹಕ್ಕೆ ಬೇಕಾಗಿರೋ ನೀರು ಮೂರು ರೂಪದಲ್ಲಿ ನಮಗೆ ಪಡೀಲಿಕ್ಕೆ ಸಾಧ್ಯ ಇದೆ. ಒಂದು ನೀರಿನ ರೂಪದಲ್ಲಿ ನಾವು ಕುಡಿತೀವಿ, ನೇರವಾಗಿ ಕುಡಿತೀವಿ. ಮತ್ತೆ ಆಹಾರದಲ್ಲಿ ಅಡಕವಾಗಿರುವ ನೀರು, ಪ್ರತಿಯೊಂದು ಆಹಾರ ವಸ್ತುನಲ್ಲೂ ಕೂಡ ತೇವಾಂಶ ಅಂತ ಇರುತ್ತೆ. ತೇವಾಂಶ ಅಂದ್ರೆ ನೀರಿನ ಅಂಶ. ಸೊ ಈ ತೇವಾಂಶ ಅಥವಾ ನೀರಿನ ಅಂಶ ಏನಿದೆ ಅದು ಕೂಡ ನಮ್ಮ ದೇಹಕ್ಕೆ ಅಗತ್ಯವಾಗಿರೋ ನೀರನ್ನು ಒದಗಿಸುವ ಒಂದು ಮೂಲ ಆಗಿರುತ್ತೆ. ಮತ್ತೆ ದೇಹದಲ್ಲಿ ಆಹಾರ ವಸ್ತುಗಳ ಉತ್ಕರ್ಷಣದಿಂದ ಉದ್ಭವಿಸುವ ನೀರು, ಅವು ಕೂಡ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ನೀರನ್ನು ಒದಗಿಸುವಂತ ಒಂದು ಮೂಲ. ನಾವು ನೇರವಾಗಿ ನೀರನ್ನು ಸೇವಿಸೋದ್ರ ಜೊತೆಗೆ ದಿನನಿತ್ಯ ಹಾಲು, ಕಾಫಿ ಅಥವಾ ಚಾ, ಪಾನೀಯಗಳು, ಹಣ್ಣಿನ ರಸಗಳು, ಆಹಾರದಲ್ಲಿ ರಸಂ, ಸಾರು, ಈ ಎಲ್ಲದರ ಮೂಲಕ ನಾವು ನಮಗೆ ದೇಹಕ್ಕೆ ಬೇಕಾಗಿರೋ ನೀರನ್ನ ನಾವು ದಿನನಿತ್ಯ ಒದಗಿಸ್ಕೊಳ್ತಾ ಇರ್ತೀವಿ. ಹೌದು. ಹಾಗೆ ತರಕಾರಿ, ಹಣ್ಣುಗಳು, ಇದರಲ್ಲೆಲ್ಲ ತೇವಾಂಶ ಜಾಸ್ತಿ ಇರತಕ್ಕಂಥ ಆಹಾರ ಪದಾರ್ಥ. ಹೌದು. ಈ ಆಹಾರ ಪದಾರ್ಥಗಳ ಮೂಲಕ ಕೂಡ ನಾವು ನಮ್ಮ ದೇಹಕ್ಕೆ ಅಗತ್ಯವಿರತಕ್ಕಂಥ ಪಡ್ಕೊಳ್ತೀವಿ. ಜೊತೆಗೆ ಮಾಂಸ, ಮೀನು, ಮೊಟ್ಟೆ. ಹೌದು. ನೀರಿನಂಶ. ಹೌದು. ಎಲ್ಲ ಆಹಾರ ವಸ್ತುಗಳಲ್ಲೂ ಸ್ವಲ್ಪ ಮಟ್ಟಿಗೆ ತೇವಾಂಶ ಇದ್ದೇ ಇರುತ್ತೆ. ಈಗ ಉದಾಹರಣೆಗೆ ನಾವು ಏಕದಳ ಧಾನ್ಯ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಶೇಕಡ 10% ತೇವಾಂಶ ಇದ್ದೇ ಇರುತ್ತೆ. ನಾವು ನೀರನ್ನ ನೇರವಾಗಿ ಸೇವಿಸ್ತಿದ್ರು, ಹೌದು, ನಾವು ಸೇವಿಸುವಂತ ಆಹಾರದ ಮೂಲಕ ನೀರಿನ ಅಂಶವನ್ನು ಪಡ್ಕೊಳ್ತೇವೆ. ಹೌದು ಹೌದು. ಆದ್ರೆ ನೀವು ಆಶ್ಚರ್ಯ ಪಡ್ಬೋದು, ಕೆಲವರು ನೀರನ್ನೇ ಕುಡಿಯೋದಿಲ್ಲ, ಆದ್ರೂ ಕೂಡ ಸ್ವಲ್ಪ ಜನಕ್ಕೆ ಅದು ಅಭ್ಯಾಸ ಇದೆ, ಕಡಿಮೆ ನೀರು ಕುಡಿಯುವಂತ ಅಭ್ಯಾಸ ಇರುತ್ತೆ. ನಾವು ದಿನನಿತ್ಯ ಎಷ್ಟೋ ನೀರ್ ಬೇಕಂತೀವಿ, ಹಾಗಂದ್ರೆ ಅವ್ರಿಗೆ ನೀರ್ ಎಲ್ಲಿಂದ ಸಿಗುತ್ತೆ, ನೀರೇ ಕುಡಿಯೋದಿಲ್ವಲ್ಲ. ಆದ್ರೆ ನಾನು ಆಗ್ಲೇ ಹೇಳದಂಗೆ ಈ ಆಹಾರ ವಸ್ತುಗಳನ್ನ ಸೇವನೆ ಮೂಲಕ ಕೂಡ ಅವರ ದೇಹಕ್ಕೆ ಅಗತ್ಯವಾಗಿರತಕ್ಕಂತ ನೀರನ್ನ ಪಡೆದುಕೊಳ್ಳುವಂತ, ಅಂದ್ರೆ ಹಣ್ಣನ್ನು ತಿನ್ನೋದ್ರಿಂದ, ಹೌದು, ತರಕಾರಿಗಳನ್ನು ಬಳಸೋದ್ರಿಂದ, ಮತ್ತೆ ಊಟ ಮಾಡೋದ್ರಿಂದ ನೀರು ಪಡ್ಕೊಳ್ತಾ ಇರ್ತಾರೆ. ಈ ಸಾರು, ದ್ರವ ಆಹಾರವನ್ನು ಸೇವನೆ ಮಾಡೋದ್ರಿಂದ. ಇನ್ನೊಂದೇನಂತಂದ್ರೆ ಆಹಾರದ ಮೂಲಭೂತ ಅಂಶಗಳು ಜೀರ್ಣಾಂಗದಲ್ಲಿ ಪಚನಗೊಳ್ಳುತ್ತಿರುವಾಗ ನೀರು ಉತ್ಪಾದನೆ ಆಗುತ್ತೆ. ನಾವೇನು ಊಟ ಮಾಡ್ತೀವಿ ಅದು ಪಚನ ಕ್ರಿಯೆಗೆ ಒಳಪಟ್ಟಾಗ ನೀರು ಉತ್ಪತ್ತಿ ಆಗುತ್ತೆ. ಆ ನೀರು ಕೂಡ ನಮ್ಮ ದೇಹಕ್ಕೆ ಅಗತ್ಯವಾದ ಪೂರೈಸಲಿ. ನಿಜ, ಹಲವಾರು ರಾಸಾಯನಿಕ ಕ್ರಿಯೆಗಳಲ್ಲಿ ನೀರು ಉತ್ಪತ್ತಿ ಆಗುತ್ತೆ. ಹೌದು. ಮತ್ತೆ ನಿಮ್ಗೆಲ್ಲ ಗೊತ್ತು, ಒಂದು ಆಹಾರ ವಸ್ತು ತಗೊಂಡ್ರೆ ಒಂದೇ ಅಥವಾ ಶರ್ಕರ ಪಿಷ್ಟ ಅಥವಾ ಕೊಬ್ಬು, ಆ ಪ್ರೋಟೀನ್, ಎಲ್ಲಾ ತರ ಪೋಷಕಾಂಶಗಳನ್ನ ಒಳಗೊಂಡಿರ್ತದೆ. ಇವೆಲ್ಲ ಕೂಡ ದೇಹದಲ್ಲಿ ಪಚನ ಆದಾಗ 100 ಕ್ಯಾಲೋರಿ ಉತ್ಕರ್ಷಣಾ ಶಕ್ತಿಯನ್ನು ಹಾಗೂ 12.5 ಮಿಲಿ ನೀರನ್ನು ಕೊಡುತ್ತದೆ ಅಂತ ತಿಳಿದುಬಂದಿದೆ. ಅಂದ್ರೆ ನೀರು ಉತ್ಪಾದನೆ ಆಗ್ತಾನೆ ಇರುತ್ತೆ. ಶಕ್ತಿ ಹೇಗೆ ಉತ್ಪಾದನೆ ಆಗುತ್ತೆ ಅದ್ರ ಜೊತೆ ಜೊತೆಗೆ ನೀರಿನ ಉತ್ಪಾದನೆ ಆಗುತ್ತೆ. ಸೊ ಅದು ಕೂಡ ನಮ್ಮ ದೇಹಕ್ಕೆ ಲಭ್ಯ ಆಗುತ್ತೆ. ಮತ್ತೆ ದೀರ್ಘಾವಧಿ ಕಾಲ ಉಪವಾಸ ಆಚರಿಸಿರುವ ಅನೇಕ ವಾರಗಳ ಪರ್ಯಂತ ತಮ್ಮ ದೇಹದಲ್ಲಿ ಒದಗಿರುವ ಪ್ರೋಟೀನ್ ಮತ್ತು ಕೊಬ್ಬನ್ನು ಬಳಕೆ ಮಾಡಿ ಜೀವಿಸಿರಬಹುದಾದ್ರೂ ನೀರಿಲ್ಲದೆ ಯಾರು ಕೂಡ ಬದುಕಲಿಕ್ಕೆ ಹೆಚ್ಚಿನ ದಿನ ಸಾಧ್ಯತೆ ಇಲ್ಲ. ನೀರಂತೂ ಬಹಳ ಅವಶ್ಯಕ. ಹೌದು, ಅದಕ್ಕೆ ಒಂದು ಗಾದೆ ಇದೆ, ಮನುಷ್ಯ ಆಮ್ಲಜನಕವಿಲ್ಲದೆ ಕೆಲ ನಿಮಿಷ ಮಾತ್ರ ಬದುಕಬಲ್ಲ, ನೀರಿಲ್ಲದೆ ಕೆಲವು ದಿನಗಳು ಬದುಕಬಲ್ಲ, ಮತ್ತು ಆಹಾರವಿಲ್ಲದೆ ಕೆಲವು ವಾರ ಬದುಕಬಲ್ಲ ಎಂಬ ಮಾತು ಪ್ರಚಲಿತವಿದೆ. ಅಂದ್ರೆ ನೀರಿಂದ ಒಂದಿನ ಎರಡು ದಿನ ಇರಬಹುದು, ಯಾಕಂದ್ರೆ ನಮ್ಮ ದೇಹದಲ್ಲಿ ಪ್ರೋಟೀನ್, ಶರ್ಕರ, ಪಿಷ್ಟ ಇವೆಲ್ಲ ಪಚನಗೊಂಡಾಗ ಬದುಕಬಹುದು. ಆದ್ರೆ ಆಹಾರ ಇಲ್ಲದೆ ಸ್ವಲ್ಪ ದಿನ ಬದುಕಬಹುದು, ಆದ್ರೆ ನೀರಿಲ್ಲದೆ ಮಾತ್ರ ಹೆಚ್ಚಿನ ದಿನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ದೇಹ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟರ ಮಟ್ಟಿಗೆ ನೀರನ್ನು ಬಳಸ್ಕೊಳ್ಳುತ್ತೆ, ಉಳಿದ ನೀರನ್ನ ಹೊರಗಡೆ ಹಾಕಬೇಕಾಗುತ್ತೆ. ಹೌದು, ದೇಹದಿಂದ ನೀರಿನ ವಿಸರ್ಜನೆ ಯಾವ ರೀತಿ ಆಗುತ್ತೆ, ಯಾವ ಮೂಲಕ ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ದೇಹದಿಂದ ನೀರು ಮಲ, ಮೂತ್ರ, ಬೆವರು ಮತ್ತು ಉಸಿರಿನ ಮೂಲಕವಾಗಿ ಹೊರಹೋಗುತ್ತದೆ. ಹಾಗಾಗಿ ಉಂಟಾಗುವ ಬಾಯಾರಿಕೆಯಿಂದ ನಾವು ನೀರು ಸೇವಿಸುವಂತ ಬಯಕೆ ಆಗ್ತಾ ಇರುತ್ತೆ. ನೀವು ಅನುಭವ ಆಗಿರಬೇಕು ನಿಮ್ಗೆ. ಹೌದೌದು, ನೀರಿನ ಸೇವನೆ ಅವಲಂಬಿಸಿ ಮೂತ್ರಪಿಂಡಗಳು ಮೂತ್ರದ ಇಳುವರಿ ಹೆಚ್ಚುವರಿಗಳನ್ನು ಮಾಡಿ ದೇಹದಲ್ಲಿ ನೀರಿನ ಸಮತೋಲನೆಯನ್ನು ಕಾಯ್ದುಕೊಳ್ಳುತ್ತದೆ. ಅಂದ್ರೆ ನಾವು ಜಾಸ್ತಿ ನೀರು ಕುಡಿದಾಗ ಅದು ಹೆಚ್ಚು ಮೂತ್ರದ ಮೂಲಕ ಹೊರಟೋಗುತ್ತೆ, ಅಥವಾ ನಾವು ಕಡಿಮೆ ಮಾಡಿದಾಗ ನಮ್ಮ ಮೂತ್ರದ ಒಂದು ಪ್ರಮಾಣ ಏನಿದೆ ಅದು ಕಡಿಮೆ ಮಾಡೋದ್ರ ಮೂಲಕ ಒಟ್ಟಿನಲ್ಲಿ ನಮ್ಮ ದೇಹದಲ್ಲಿ ಈ ಬ್ಯಾಲೆನ್ಸ್ ಅಂತ ಏನಿದೆ ಸಮತೋಲನ ಅದು ಕಾಯ್ದುಕೊಂಡು ಬರ್ತದೆ. ಮೂತ್ರನ ನಾವು ಜಾಸ್ತಿ ಮಾಡ್ತೀವಿ ಅಥವಾ ಕಡಿಮೆ ಮಾಡ್ತೀವಿ ಅನ್ನೋದು ನಾವು ನೀರು ಸೇವಿಸುವ ಪ್ರಮಾಣದ ಮೇಲೆ ಅದನ್ನ ಹೇಳಬಹುದಾಗುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗುತ್ತಿದ್ರೆ ಮೂತ್ರ ಪಿಂಡಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತದೆ, ಅಂದ್ರೆ ಕಿಡ್ನಿ ಫಂಕ್ಷನ್ ಕ್ಲೀನ್ ಆಗಿ ಆಗುತ್ತೆ, ಅದರಿಂದ ಕಲ್ಮಶಗಳ ವಿಸರ್ಜನೆ ಕೂಡ ನಮಗೆ ಸರಾಗವಾಗಿ ಆಗುತ್ತದೆ. ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಾವು ನೀರನ್ನ ಸೇವಿಸಬೇಕು. ಆದ್ರೂ ಅತಿಯಾಗಿ ನೀರನ್ನ ಸೇವನೆ ಮಾಡಬಾರದು ಅಂತಾರಲ್ಲ, ಅದರಿಂದ ಮೂತ್ರಪಿಂಡಗಳಿಗೆ ಶ್ರಮ ಆಗುತ್ತೆ ಅಂತ? ಇಲ್ಲ, ಆತರ ಅನ್ನೋದಕ್ಕಿಂತ ಕೆಲವೊಂದು ದೇಹ ಸ್ಥಿತಿಗಳಲ್ಲಿ, ಉದಾಹರಣೆಗೆ ಮಧುಮೇಹ ರೋಗ ಇರಬಹುದು ಅಥವಾ ಇನ್ನೊಂದಿದ್ದಾಗ ಏನಾಗುತ್ತೆ, ನಾವು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಿದಾಗ ಅದರಲ್ಲಿ ಸಕ್ಕರೆ ಅಂಶನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ನಮಗೆ ಸುಸ್ತಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಮತ್ತೆ ನೀವು ಹೇಳ್ದಂಗೆ ಮೂತ್ರಪಿಂಡದ ತೊಂದರೆಗಳು ಏನಿದ್ದಾಗ ಹೆಚ್ಚಿನ ಒಂದು ಕೆಲಸ ಆಗುತ್ತೆ, ಶ್ರಮ ಕೊಟ್ಟಂಗಾಗುತ್ತೆ. ಆಗ ಕೆಲವೊಂದು ಮೂತ್ರಪಿಂಡದ ತೊಂದರೆಗಳಲ್ಲಿ ವೈದ್ಯರೇ ಸೂಚಿಸ್ತಾರೆ, ಇಷ್ಟರ ಮೇಲೆ ನೀವು ನೀರಿನ ಪ್ರಮಾಣ ತಗೊಳ್ಬಾರ್ದು, ಅದು ಆ ವ್ಯಕ್ತಿಯ ಮೂತ್ರಪಿಂಡದ ಒಂದು ಕಾರ್ಯಚಲನೆ ಮೇಲೆ ಅವರು ನಿರ್ಧಾರ ಮಾಡ್ತಾರೆ. ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಸೇವನೆ ಮಾಡಬೇಕು. ನೀರು ಮತ್ತೆ ಬೇರೆ ದ್ರವ ಪದಾರ್ಥಗಳನ್ನು ಕೂಡ ಆ ಮಿತಿಯಲ್ಲಿ ಸೇವನೆ ಮಾಡಬೇಕು. ಮತ್ತೆ ಸಾಕಷ್ಟು ಈ ಕಲ್ಮಶಗಳ ರೂಪದಲ್ಲಿ, ಮೂತ್ರದ ರೂಪದಲ್ಲಿ ನೀರು ಹೊರಗಡೆ ಹೋಗುತ್ತೆ. ಹೌದು, ಆರೋಗ್ಯವಿರತಕ್ಕಂತ ಒಂದು ವ್ಯಕ್ತಿ ನಾವು ಒಂದೂವರೆಯಿಂದ ಎರಡು ನೀರಿನಷ್ಟು ನೀರನ್ನ ನಾವು ಸೇವನೆ ಮಾಡಬೇಕಾಗುತ್ತೆ. ಅಂದ್ರೆ ಅದು ಈ ಹವಾಗುಣಕ್ಕೆ ಅನುಸಾರವಾಗಿ ನಾವು ಎಷ್ಟಿನ ಪ್ರಮಾಣದಲ್ಲಿ ನೀರನ್ನ ಸೇವನೆ ಮಾಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಅದು ನಮ್ಮ ದೇಹದಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಸೊ ನಾನು ಆಗ್ಲೇ ಹೇಳದಂಗೆ ಬೆವರಿನ ಮೂಲಕ ಒಂದ್ ಸ್ವಲ್ಪ ಹೋಗುತ್ತೆ, ಮತ್ತೆ ಮೂತ್ರದಲ್ಲಿ ಒಂದು 1000 ಮಿಲಿ ಅಂತ ಇಟ್ಕೊಂಡ್ರೆ ಮಲದಲ್ಲಿ ಒಂದು 200 ಮಿಲಿ, ಚರ್ಮ ಮತ್ತು ಶ್ವಾಸಕೋಶದ ಮೂಲಕ ಆವಿಯಾಗಿ ಸುಮಾರು 1000 ಮಿಲಿ, ಹೀಗೆ ನೀರು ಅಷ್ಟು ವಿಸರ್ಜನೆ ಆಗುತ್ತೆ. ಅಂದ್ರೆ ಈಗ ನೀರಿನ ಸಮತೋಲನ ಅಂತ ತಾವು ಹೇಳಿದ್ರಿ. ಹೌದು, ಇದರ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಆಗ್ಲೇ ಹೇಳದಂಗೆ ಸಾಮಾನ್ಯವಾಗಿ ದೇಹಕ್ಕೆ ನೀರಿನ ದೈನಂದಿನ ಅಗತ್ಯತೆ ಸುಮಾರು 2.5 ಲೀಟರ್. ದೇಹಕ್ಕೆ ದೊರಕಿಸುವ ಪ್ರತಿಯೊಂದು ಕ್ಯಾಲೋರಿ ಶಕ್ತಿಗೂ 1 ಮಿಲಿನಷ್ಟು ನೀರು ಬೇಕೇ ಬೇಕು. ಅರ್ಧ ಪ್ರಮಾಣದಷ್ಟು ನಮ್ಗೆ ಏನು ಬೇಕಾಗುತ್ತೋ ಅದನ್ನ ನಾವು ದ್ರವದ ರೂಪದಲ್ಲಿ ಸೇವಿಸ್ತೇವೆ. ಅದರ ಮೂಲಕವಾಗಿ ಕೆಲವು ಮಟ್ಟಿಗೆ ಕೆಲವೊಂದು ಲವಣಗಳನ್ನು ಕೂಡ ನಾವು ಪಡಿತೀವಿ, ಯಾಕಂದ್ರೆ ನೀರಿನಲ್ಲಿ ಲವಣಗಳಿರುತ್ತೆ. ಮತ್ತೆ ಉಳಿದ ನೀರಿನ ಪ್ರಮಾಣವನ್ನು ಆಹಾರ ಮತ್ತು ಜೀರ್ಣಕ್ರಿಯೆ ಮೂಲಕ ನಾವು ಸಂಪಾದನೆ ಮಾಡ್ತೀವಿ. ಈ ದೇಹದ ನೀರಿನ ಅಗತ್ಯ ತರ ಹವಾಮಾನ, ದೈಹಿಕ ಚಟುವಟಿಕೆ ಕೂಡ ಅದು ಮುಖ್ಯ. ಯಾಕಂದ್ರೆ ನಾವು ತುಂಬಾ ಎಕ್ಸಸೈಸ್ ಮಾಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಬೇಕಾಗುತ್ತೆ, ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ನೀರಿನ ಅಗತ್ಯತೆ ಇರುತ್ತೆ. ಹಾಗೆ ಥಂಡಿ ವಾತಾವರಣ ಇದ್ದಾಗ ಅದನ್ನ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಸೇವಿಸ್ತೇವೆ. ಹಾಗೇನೆ ಕೆಲವೊಂದು ಸತಿ ಏನಾಗುತ್ತೆ, ಜ್ವರ ಬಂದಾಗ, ವಾಂತಿ ಭೇದಿ, ಆಮೇಲೆ ಸುಟ್ಟು ಗಾಯ, ಅನಿಯಂತ್ರಿತ ಸಕ್ಕರೆ ಕಾಯಿಲೆಗಳು ದೇಹದಲ್ಲಿನ ನೀರಿನ ಅಂಶವನ್ನು ಕಡಿಮೆ ಮಾಡಿ ದೈಹಿಕ ಸ್ಥಿತಿಗಳನ್ನು ತಲನಗೊಳಿಸುತ್ತದೆ. ನಿಮ್ಗೆಲ್ಲ ಗೊತ್ತಿರಬೇಕು, ಸುಟ್ಟು ಗಾಯಗಳಾದಾಗ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಒಂದು ವ್ಯಯ ಆಗುತ್ತೆ. ಅಂತ ಸನ್ನಿವೇಶದಲ್ಲಿ ಅಲ್ಪ ಪ್ರಮಾಣದ ನೀರಿನ ಸೇವೆಯನ್ನು ಸಾವನ್ನು ಕೂಡ ತರಬಲ್ಲದು. ಅಂದ್ರೆ ಅಂತ ಸಂದರ್ಭದಲ್ಲಿ ಹೆಚ್ಚು ನೀರು ಸೇವನೆ ಮಾಡಬೇಕು. ಹೌದು ಹೌದು, ಅದರಿಂದ ಕಡಿಮೆ ಮಾಡಬಾರದು, ಜಾಸ್ತಿ ಮಾಡಬೇಕು. ಹಾಗೇನೆ ನೀರಿನ ವಿಪುಲ ಸೇವನೆ ಒಳ್ಳೇದಲ್ಲ ಆ ಟೈಮ್ನಲ್ಲಿ. ಮತ್ತೆ ನುಂಗುವ ತೊಂದರೆ ಇದ್ದವರಲ್ಲಿ, ಅನ್ನನಾಳದಲ್ಲಿ ಆಹಾರ ಚಲನೆಗೆ ಅಡ್ಡಿ ಉಂಟಾದವರಲ್ಲಿ, ಮತ್ತು ಎಚ್ಚರವಿಲ್ಲದ ಸ್ಥಿತಿಯಲ್ಲಿ ಸೇವಿಸುವ ನೀರಿನ ಪ್ರಮಾಣವು ಕಡಿಮೆ ಆಗಿರುತ್ತದೆ. ಯಾಕಂದ್ರೆ ಕೋಮಾದಲ್ಲಿರ್ತಾರೆ, ಅಂತ ಟೈಮ್ನಲ್ಲಿ ನಮ್ಗೆ ದೇಹಕ್ಕೆ ಬೇಕಾಗಿರತಕ್ಕಂಥ ನೀರಿನ ಪ್ರಮಾಣ ದೊರಕುವುದಿಲ್ಲ. ಹಾಗಾಗಿ ಡಿಹೈಡ್ರೇಷನ್ ಅಂತ ಏನ್ ಹೇಳ್ತಾರೆ, ಅದು ನಿರ್ಜಲೀಕರಣ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಈ ಮೂತ್ರಪಿಂಡದ ಕೆಲವು ರೋಗಗಳಲ್ಲಿ ವಸ್ತು ಸಂಚಾರದ ಕಾರ್ಯ ಕುಂಠಿತಗೊಳ್ಳುವುದರಿಂದ ಅತಿಯಾಗಿ ಮೂತ್ರ ವಿಸರ್ಜನೆ ಆಗಬಹುದು, ಇಲ್ಲವೇ ಮೂತ್ರದ ಪ್ರಮಾಣ ಪರಿಣಾಮಕಾರಿಯಾಗಿ ಕಡಿಮೆ ಆಗಬಹುದು. ಅಂತ ಟೈಮ್ನಲ್ಲೂ ಕೂಡ ಹೆಚ್ಚಿನ ನೀರು ಬೇಕಾಗತ್ತೆ. ಮತ್ತೆ ದೇಹದ ಅಂಗಶೋಪ ಹೊಂದಿದಾಗ, ಅಂದ್ರೆ ಎಡಿಮಾ ಅಂತ ಏನ್ ಹೇಳ್ತೀವಿ, ದೇಹ ಕೋಶಗಳಲ್ಲಿ ನೀರು ಹೆಚ್ಚು ಪ್ರಮಾಣದಲ್ಲಿ ಸಂಗ್ರಹಗೊಳ್ಳುತ್ತದೆ. ಸೊ ಇಂತ ಒಂದು ಪರಿಸ್ಥಿತಿ ಬಂದಾಗತ್ತೆ, ಊತ ಬಂದಾಗ, ಯಾಕಂದ್ರೆ ನೀರಿನ ಸಂಗ್ರಹಣೆ ಆಗುತ್ತದೆ. ಈ ಪಿತ್ತಜನಕಾಂಗದ ತೊಂದರೆ ಇದ್ದಾಗಲೂ ಕೂಡ ಸಮಸ್ಯೆ ಬರುತ್ತೆ. ಹಲವಾರು ಕಾಯಿಲೆಗಳಲ್ಲಿ ಆ ಒಂದು ಎಡಿಮಾ ಅಂತ ಏನ್ ಹೇಳ್ತಾರೆ, ಈ ಒಂದು ತೊಂದರೆ ಏನ್ ಹೇಳ್ತಾರೆ, ಊತ, ಅದು ನೀರಿನ ಒಂದು ದೇಹದಲ್ಲಿನ ಶೇಖರಣೆಯಿಂದ ಉಂಟಾಗುವ, ಅಂದ್ರೆ ಕಾಲುಗಳಲ್ಲಿ ಊತವನ್ನು ನಾವು ಕಾಣ್ತಾ ಇರ್ತೇವೆ. ಹೌದು ಹೌದು. ಮತ್ತೆ ಈ ನಿರ್ಜಲೀಕರಣ ಉಂಟಾದಾಗ ಮುಖ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಈ ORS ಲವಣವನ್ನ ಕೊಡಬೇಕು, ಆ ಒಂದು ದ್ರಾವಣವನ್ನ ಮಾಡಿ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಈ ORS ಅಂದ್ರೇನು, ಮತ್ತೆ ಅದನ್ನ ಯಾವಾಗ ಬಳಸಬೇಕು ಅಂತ ಸ್ವಲ್ಪ ವಿವರಗಳನ್ನ ಕೊಡ್ತೀರಾ? ORS ಅನ್ನೋದು ಎಲ್ಲಿ ಮಕ್ಕಳಿಗೆ ಅತಿಸಾರ ಭೇದಿ ಉಂಟಾದಾಗ, ಅಥವಾ ಮಕ್ಕಳಲ್ಲೇ ಅಂತಲ್ಲ ಯಾರಿಗೆ ಆಗ್ಲಿ, ವಾಂತಿ ಬೇದಿ ರೋಗ ಅಂತ ಏನ್ ಹೇಳ್ತೀವಿ ಆ ತರ ಆದಾಗ, ದೇಹದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಹೊರಟೋಗುತ್ತೆ. ನೀರಿನ ಅಂಶದ ಜೊತೆಗೆ ಏನಾಗುತ್ತೆ, ಕೆಲವೊಂದು ಲವಣಗಳು ಕೂಡ ಹೋಗುತ್ತೆ. ಯಾಕಂದ್ರೆ ನೀರಿನಲ್ಲಿ ಕರಗುವಂತ ಒಂದು ಗುಣ ಇರೋದು ಲವಣಕ್ಕೆ, ಹಾಗಾಗಿ ನೀರು ಹೋದ್ರೆ ಅದ್ರ ಜೊತೆ ನಮ್ಮ ದೇಹದಲ್ಲಿ ಲವಣಗಳು ಕೂಡ ಹೋಗುತ್ತೆ. ಹಾಗಾಗಿ ನಾವು ಈ ORS ಅಂತ ಹೇಳ್ತೀವಿ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ, ಇದನ್ನ ನಾವು ಸೇವನೆ ಮಾಡ್ಲಿಕ್ಕೆ ಹೇಳ್ತೀವಿ. ಇದು ಏನಂತಂದ್ರೆ ಹತ್ತಿರದಲ್ಲಿರತಕ್ಕಂತ PHCಗಳಲ್ಲಿ ಸಿಗುತ್ತೆ, ಔಷಧಾಲಯಗಳಲ್ಲಿ ಸಿಗುತ್ತೆ, ಅದನ್ನ ತಗೊಂಡು ಅದನ್ನ ನೀರಿನಲ್ಲಿ ಬೆರೆಸ್ಕೊಂಡು ಕುಡಿಬೇಕಾಗತ್ತೆ. ಇಲ್ಲ ಅದೆಲ್ಲ ನಮ್ಮನೆಯಿಂದ ಹಳ್ಳಿ ಗ್ರಾಮಗಳಲ್ಲಿ ಇರ್ತೀವಿ, ನಮ್ಮ ಹತ್ರ ಔಷಧಾಲಯ ಎಲ್ಲ PHCನು ದೂರ ಇರುತ್ತೆ, ಹೋಗಕ್ಕಾಗಲ್ಲ ಅಂದ ತಕ್ಷಣ ನಮಗೆ ಮನೆಯಲ್ಲೇ ಕೂಡ ನಾವು ಮಾಡ್ಕೊಂಡು ಅದನ್ನ ಸೇವನೆ ಮಾಡಬಹುದು. ಇದನ್ನ ಮಾಡ್ಕೊಳ್ಳುವಂತ ರೀತಿನ ನಾನು ನಿಮ್ಗೆ ಹೇಳ್ತೀನಿ. ಮೊದಲು ಒಂದು ಸ್ವಚ್ಛವಾದ ಪಾತ್ರೆ ತಗೊಳ್ಕೊಳ್ಬೇಕು, ಅದಕ್ಕೆ ಒಂದು ಲೋಟ ಕಾಯಿಸಿ ಆರಿಸಿದ ನೀರು, ಕಾಯಿಸಿ ಆರಿಸಿದ ನೀರು ಅನ್ನೋದನ್ನ ನಾವು ಗಮನದಲ್ಲಿಡಬೇಕು. ಕುದಿಸಿ ಅದನ್ನ ಆರಿಸಬೇಕು, ಬಿಸಿ ಮಾಡೋದು ಅಂತ ಅರ್ಥ ಅಲ್ಲ, ಕಾಯಿಸಿ ಅಂತಂದ್ರೆ ಕುದಿಸ್ಬೇಕು, ಕುದಿಸಿದಾಗ ಅದ್ರಲ್ಲಿ ಇರತಕ್ಕಂತ ಕ್ರಿಮಿ ಕೀಟಗಳೆಲ್ಲ ನಾಶ ಆಗುತ್ತೆ. ಕುದಿಸಿ ತಣ್ಣಗೆ ಮಾಡ್ಕೋಬೇಕು, ತಣ್ಣಗೆ ಮಾಡ್ಬಿಟ್ಟು ಅದಕ್ಕೆ ಒಂದು ಟೀ ಚಮಚ ಸಕ್ಕರೆ, ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕ್ಬೇಕು. ಈ ದ್ರಾವಣವನ್ನು ಅರ್ಧ ಗಂಟೆಗೊಮ್ಮೆ ಅಂತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ, ಯಾರಿಗೆ ಈ ಒಂದು ಡಿಹೈಡ್ರೇಷನ್ ಆಗಿರುತ್ತೆ ಅಥವಾ ನಿರ್ಜಲೀಕರಣ ಅಂತ ಏನ್ ಹೇಳ್ತಿರೋದಾಗಿರುತ್ತೆ ಅಂತವರಿಗೆ ಅದನ್ನ ಕುಡಿಸ್ತಾ ಬರಬೇಕು. ಇದನ್ನ ತಯಾರು ಮಾಡುವಂತ ವಸ್ತುಗಳು ಅಂದ್ರೆ ಚಮಚ ಇರ್ಬೋದು, ಪಾತ್ರೆ ಇರ್ಬೋದು, ಕ್ಲೀನ್ ಆಗಿ ತೊಳೆದಿರಬೇಕು, ಮತ್ತೆ ನಮ್ಮ ಕೈಗಳು ಕೂಡ ಶುಚಿಯಾಗಿಟ್ಕೊಂಡಿರ್ಬೇಕು. ಈ ದ್ರಾವಣವನ್ನು ಕೊಡ್ತಾನೆ ಇರ್ಬೇಕಾಗತ್ತೆ, ಮತ್ತೆ ಇದು ತಯಾರಿಸಿದ 3 ಗಂಟೆ ಒಳಗೆ ಮಾತ್ರ ಅದನ್ನ ಉಪಯೋಗ ಮಾಡ್ಬೇಕು, ನಂತರ ಅದನ್ನ ಮತ್ತೆ ಹೊಸದಾಗಿ ಮತ್ತೆ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಾವು ಆಂಶಂಕೆ ಅಂತ ಏನ್ ಹೇಳ್ತೀವಿ ಆ ಟೈಮ್ನಲ್ಲಿ ಆಗತಕ್ಕಂತ ಈ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಕೂಡ ತಡೆಗಟ್ಕೊಳ್ಬಹುದು. ಇಲ್ಲ ಅಂತಂದ್ರೆ ದೇಹದಿಂದ ನೀರು ಹಿಂಗ್ ಹೋದ್ರೆ ನಾವು ಬದುಕುವಂತ ಒಂದು ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಯಾಕೆಂದ್ರೆ ನಿಮ್ಗೆ ಗೊತ್ತು ಲವಣಾಂಶಗಳು ಕೂಡ ಇದರಿಂದ ಹೋಗೋದ್ರಿಂದ ಲವಣಾಂಶ ಬಹಳ ಅತ್ಯಗತ್ಯ. ಹೌದು ಹೌದು. ಹಾಗಾಗಿ ಜೊತೆಗೆ ಜೊತೆಗೆ ಹಾಗಾಗಿ ಈ ORS ಬಹಳ ಅಗತ್ಯ ಅಂತಂದ್ರೆ ವಿಶೇಷವಾಗಿ ಮಕ್ಕಳ ಒಂದು ಸ್ಥಿತಿಯನ್ನು ತೆಗೆದುಕೊಂಡ್ರೆ ಇದು ಮರಣಾಂತಿಕ ಅಂತ ಹೇಳ್ಬೋದು. ಹೌದು ಹೌದು. ಸಾಕಷ್ಟು ಪ್ರಮಾಣದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ತಕ್ಷಣ ವೈದ್ಯರ ಒಂದು ಲಭ್ಯತೆ ಇಲ್ಲದೆ ಇರಬಹುದು, ಅಥವಾ ಇನ್ನೊಂದು ಹಲವಾರು ಕಾರಣಗಳಿಂದ ಅವರಿಗೆ ವಾಹನ ಸೌಲಭ್ಯ ಇಲ್ಲದೆ ವೈದ್ಯರಲ್ಲಿಗೆ ಹೋಗ್ಲಿಕ್ಕೆ ಆಗದೆ ಇರಬಹುದು, ಅಂತ ಟೈಮ್ನಲ್ಲಿ ನಾವು ಈ ORS ಅಂತ ಏನಿರುತ್ತೆ ತಕ್ಷಣಕ್ಕೆ ಅದನ್ನು ಮಾಡಿಕೊಂಡು ಕುಡಿಸ್ತಾ ಬಂದ್ರೆ ನಂತರ ವೈದ್ಯರಲ್ಲಿಗೆ ಹೋಗಿ ಮುಂದೆ ಏನ್ ಹಾಕ್ಬೇಕು ಅದನ್ನ ಅವರಿಂದ ಚಿಕಿತ್ಸೆ ಪಡ್ಕೊಳ್ಳೋದ್ರ ಮೂಲಕ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಅದಲ್ದಲೇ ಈ ಮಜ್ಜಿಗೆ ಮತ್ತೆ ಎಳನೀರನ್ನು ಬಳಸಬಹುದು. ಹೌದು, ಎಳನೀರಿನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಲವಣಾಂಶಗಳಿರುತ್ತೆ, ಈ ಪೊಟ್ಯಾಸಿಯಂ ಅಂತ ಏನ್ ಹೇಳ್ತೀವಿ ಅದೆಲ್ಲ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಜೊತೆಗೆ ಇನ್ನೊಂದು ನೀವು ಗಮನದಲ್ಲಿಡಬೇಕು, ಈ ಎಳನೀರಲ್ಲಿ ಅಂತಂದ್ರೆ ನಾವು ಕೈಯಿಂದ ಏನೂ ಅಥವಾ ಅದನ್ನ ಮಾಡೋದು ಅಥವಾ ಇನ್ಯಾವುದೇ ತರ ಅಲ್ಲಿ ಕಲುಷಿತ ಆಗಬಾರದು. ಆಗೋದಿಲ್ಲ, ಅದು ನೇರವಾಗಿ ಆ ಕಾಯಿಂದ ಕೊಡೋದ್ರಿಂದ ಅದು ಬಹಳ ಶುದ್ಧಿ ಆದಂತದ್ದು, ಅದು ಎಳ್ನೀರ್ ಕೊಡ್ಬೋದು. ಹಾಗೂ ಮಜ್ಜಿಗೆ, ಮಜ್ಜಿಗೆ ಅಂದ ತಕ್ಷಣ ಒಂದು ಮೊಸರಿಗೆ ಒಂದ್ ಸ್ವಲ್ಪ ನೀರ್ ಬೆರೆಸ್ಬಿಡೋದು ಅಂತಲ್ಲ, ಅದನ್ನ ಕಡಿದು ಅದರಲ್ಲಿ ಇರತಕ್ಕಂತ ಬೆಣ್ಣೆ ತೆಗೆದು ನಂತರ ಅದಕ್ಕೆ ನೀರನ್ನ ಸೇರಿಸಿ ಅದಕ್ಕೆ ಉಪ್ಪು ಹಾಕಿರ್ತೀವಿ ಕೊಡುವಂತದ್ರೆ, ಆದ್ರಿಂದ ನಿಮಗೆ ಲವಣನು ಸಿಗುತ್ತೆ. ಶುಚಿಯಾಗಿರ್ಬೇಕಾದ್ರೆ ಮಕ್ಕಳಿಗೂ ಕೊಡ್ಬೋದು, ಮಕ್ಕಳಿಗೂ ಕೊಡ್ಬೋದು ಎಳ್ನೀರು ಮತ್ತೆ ಮಕ್ಕಳಿಗೆ ಅಂತಂದ್ರೆ ಮಜ್ಜಿಗೆ ಸ್ವಲ್ಪ ಮಟ್ಟದಲ್ಲಿ ಇದ್ ಮಾಡೋದಿಲ್ಲ, ಎಳ್ನೀರ್ನ ಕೊಡ್ಬೋದು. ಎಳ್ನೀರು ಮಾತ್ರ ಬಹಳ ತಕ್ಷಣವೇ ಒಂದು ರೀತಿ ಶಕ್ತಿಯನ್ನು ಕೊಡುವಂತ ಶಕ್ತಿ ಅಂತ ಕೊಡುವಂತದ್ದು, ಅದರಲ್ಲಿ ಸಕ್ಕರೆ ಅಂಶನೂ ಇರುತ್ತೆ, ಲವಣಾಂಶಗಳು ಇರುತ್ತೆ, ಮತ್ತೆ ನೀರಿನ ಅಂಶನೂ ಇರೋದ್ರಿಂದ ತಕ್ಷಣ ಕೊಡುವಂತದ್ದು. ಈ ಮತ್ತೆ ಗ್ಲೂಕೋಸ್ ಪಟ್ಟಣಗಳು ಕೂಡ ಸಿಗ್ತವೆ, ಆ ಒಂದು ಪುಡಿಯನ್ನು ಬಳಸ್ಕೋಬಹುದು. ತಕ್ಷಣಕ್ಕೆ ಅದನ್ನು ಕೂಡ ಬಳಸ್ಕೊಳ್ಬಹುದು. ಬಟ್ ಏನಂತಂದ್ರೆ ನೀವು ಈ ಒಂದು ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಮುಖ್ಯವಾಗಿ ನಮಗೆ ಲವಣಗಳು ಹೋಗುತ್ತೆ ನೀರಿನಲ್ಲಿ. ನೀವು ಗ್ಲೂಕೋಸ್ ಕುಡಿಸಿದಾಗ ಅದರಲ್ಲಿ ಲವಣಗಳು ಇರೋದ್ರಿಂದ ಅಂಶ ಇರುತ್ತೆ, ಅದಕ್ಕೆ ಉಪ್ಪು ಹಾಕೊಂಡು ಕೊಡ್ಬೋದು, ಅದಕ್ಕೆ ಉಪ್ಪನ್ನು ಹಾಕೋದು. ಯಾಕಂದ್ರೆ ಉಪ್ಪಲ್ಲಿ ಸೋಡಿಯಂ ಇರುತ್ತೆ, ಕ್ಲೋರೈಡ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ನೀವು ಈ ಗ್ಲೂಕೋಸ್ ತಗೊಂಡಾಗ ಬರೀ ನಿಮಗೆ ಸಕ್ಕರೆ ಅಂಶ ಇರುತ್ತೆ, ಅದು ಶಕ್ತಿ ಕೊಡುತ್ತೆ. ಅದ್ರ ಜೊತೆಗೆ ದ್ರಾವಣನೂ ಅಗತ್ಯ ಅಂತ. ನಮ್ಮ ಪೂರ್ವಿಕರು ಉಷಾಪಾನ ಅಂತ ಅಂದು ಒಂದು ಪದ್ಧತಿನ ಇಟ್ಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ಕುಡಿಯುವಂತದ್ದು. ಹೌದು ಹೌದು, ಅದು ದೇಹವನ್ನ ಸ್ವಚ್ಛ ಮಾಡುವಂತ ಪ್ರಕ್ರಿಯೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಹೌದು, ಜೊತೆಗೆ ಮಲವಿಸರ್ಜನೆ ಬಹಳ ಸರಾಗವಾಗಿ ಎಲ್ಲರಿಗೂ ಕೂಡ ನಾನು ಹೇಳೋದಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಮ್ಲ ಉತ್ಪತ್ತಿ ಆಗ್ತಾ ಇರುತ್ತೆ, ಆಸಿಡ್ ಅಂತ ಏನ್ ಹೇಳ್ತೀವಿ ಅದು. ಆಸಿಡ್ ಆಗೋದ್ರಿಂದ ಏನಾಗುತ್ತೆ ನಮಗೆ, ಎಸಿಡಿಟಿ ಪ್ರಾಬ್ಲಮ್ ಅಂತ ನೀವು ಸಾಕಷ್ಟು ಜನ ಹೇಳೋದನ್ನ ಕೇಳಿರ್ಬೇಕು ನೀವು. ಅದು ಕೆಲವೊಬ್ರು ಊಟದ ಪದ್ಧತಿ ಇರ್ಬೋದು, ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು. ಹಾಗಾಗಿ ಇದನ್ನ ಶಮನ ಮಾಡಬೇಕು ಅಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಬೇಕು. ಇದರದು ನ್ಯೂಟ್ರಲ್ ಪಿ ಹೆಚ್ ಅಂತ ಹೇಳ್ತಾರೆ, ಅದು ಅದನ್ನ ಕಡಿಮೆ ಮಾಡುವಂತ ಒಂದು ಶಕ್ತಿ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನೇರವಾಗಿ ಕಾಫಿ ಟೀ ಸೇವನೆ ಮಾಡಬಾರ್ದು, ಯಾಕಂದ್ರೆ ಕಾಫಿ ಟೀ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿಮ್ಗೆ ಆಮ್ಲನ ಮತ್ತೆ ಉತ್ಪತ್ತಿ ಮಾಡುತ್ತೆ. ಅದರಿಂದ ಮೊದಲಿಗೆ ಖಾಲಿ ಹೊಟ್ಟೆಗೆ ನೀವು ಒಂದ್ ಎರಡು ಗ್ಲಾಸು ಒಂದ್ ಅರ್ಧ ಚಂಪು ತಣ್ಣೀರ್ ಕುಡಿದ್ಬಿಟ್ಟು ನಂತರ ನೀವ್ ಏನ್ ಬೇಕಾದ್ರೂ ಕುಡಿದ್ರೆ ಏನು ತಪ್ಪಾಗಲ್ಲ. ಒಂದು ಮತ್ತೆ ನೀವ್ ಆಗ್ಲೇ ಹೇಳದಂಗೆ ಮಲವಿಸರ್ಜನೆಗೆ, ಮಲವಿಸರ್ಜನೆಗೂ ಕೂಡ ನಮ್ಗೆ ನೀರಿನ ಅಗತ್ಯತೆ ಇದೆ. ಅದರಿಂದ ಬೆಳಗ್ಗೆ ಎದ್ದಾಗ ನೀರು ಕುಡುವಂತ ಅಭ್ಯಾಸ ಬಹಳ ಒಳ್ಳೇದು ಅಂತ ಹೇಳಿದ್ರೆ ತಪ್ಪಾಗ್ಲಾರ. ಮತ್ತೆ ಕೆಲವರು ತಾಮ್ರ ಚಮ್ಮನಲ್ಲಿ ಇಟ್ಟು ಕುಡಿದ್ರೆ ಬಹಳ ಒಳ್ಳೇದು ಅಂತಾರೆ, ವೈಜ್ಞಾನಿಕ ಕಾರಣ ಇದೆಯೇ? ಯಾಕಂದ್ರೆ ತಾಮ್ರದ ಪಾತ್ರೆನಲ್ಲಿ ಅಲ್ಲಿ ಇವಾಗ ಉದಾಹರಣೆಗೆ ಹೇಳ್ತಾರೆ, ಈಗ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ಕಬ್ಬನ ಹಾಲೆಯಿಂದ ನಾವು ಏನ್ ಕಬ್ಬು ಇದ್ ಮಾಡ್ತೀವಿ, ಬೆಲ್ಲ ಮಾಡ್ತೀವಿ, ಅದು ನಾವು ಕಬ್ಬಿಣದ ಪಾತ್ರೆಗಳಲ್ಲಿ ಮಾಡ್ತೀವಿ. ಆ ಕಬ್ಬಿಣದ ಪಾತ್ರೆಯಿಂದ ನಮಗೆ ಕಬ್ಬಿಣದ ಅಂಶ ಅಲ್ಲಿ ಬರುತ್ತೆ, ಬಟ್ ಅದು ದೇಹಕ್ಕೆ ಎಷ್ಟು ಮಧ್ಯವಾಗಿ ಲಭ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹಲವಾರು ಸಂಶೋಧನೆ ನಡೀತಾ ಇದೆ. ಇದರಲ್ಲೂ ಕೂಡ ಅದೇ ರೀತಿ ಆಗ್ಬೋದು, ಅದೇ ರೀತಿ ಆಗ್ಬೋದು. ತಾಮ್ರದ ಒಂದು ಇದು ಆಗ್ಬೋದೇನೋ, ಬಟ್ ಅದು ಎಷ್ಟು ಮಟ್ಟಿಗೆ ದೇಹಕ್ಕೆ ಲಭ್ಯತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಅಂದ್ರೆ ಆಹಾರ ತಜ್ಞರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತಾರೆ. ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಸಂಶೋಧನೆ ಮಾಡ್ಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ದಿನನಿತ್ಯದ ಆಹಾರದ ಪದ್ಧತಿಯಲ್ಲಿ ನೀರಿನ ಒಂದು ಮಹತ್ವದ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟಲ್ಲಿ ಕೇಳಿದೆ. ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಗೀತಾ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಶ್ರೋತೃಗಳೇ, ಇದುವರೆಗೆ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ನೀರಿನ ಮಹತ್ವ ಎಂಬ ವಿಷಯದ ಬಗ್ಗೆ ಡಾಕ್ಟರ್ ಗೀತಾ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಬಸವನ ಹುಳುಗಳ ಕಾಟ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಸವನ ಹುಳುಗಳು ಮೃದ್ವಂಗಿ ಜಾತಿಗೆ ಸೇರಿದಂತ ಜೀವಿಗಳು. ವಿಶೇಷವಾಗಿ ಈ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಹಾನಿಯನ್ನ ಉಂಟು ಮಾಡ್ತಾ ಇರುವಂತ ಈ ಬಸವನ ಹುಳುಗಳನ್ನ ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ ಗುರುತಿಸಲಾಗಿದೆ. ಇವು ಭೂಮಿ ಮೇಲೆ ಮತ್ತೆ ನೀರಿನೊಳಗಡೆ ವಾಸಿಸುತ್ತವೆ. ಕೆಲವು ಮೃದ್ವಂಗಿಗಳು ಗಿಡಗಳನ್ನ ಎಲೆಗಳನ್ನ ತಿಂತವೆ. ಇನ್ನೂ ಕೆಲವು ಬಸವನ ಹುಳುಗಳು ಬೇರೆ ಬೇರೆ ಜೀವಿಗಳನ್ನು ಕೂಡ ತಿಂತವೆ. ಒಣ ವಾತಾವರಣ ಇದ್ದಾಗ ಭೂಮಿ ಮೇಲೆ ಇರುವಂತ ಈ ಬಸವನ ಹುಳುಗಳು ತಮ್ಮದೇ ಚಿಪ್ಪಿನಲ್ಲಿ ಬಚ್ಚಿಟ್ಕೊಳ್ತವೆ. ಮುಖ್ಯವಾಗಿ ಜಗತ್ತಿನಲ್ಲೇ ಅತಿ ದೊಡ್ಡ ಮತ್ತೆ ಬೆಳೆ ಹಾನಿಕಾರಕ ಪೀಡೆ ಅಂತ ಇದನ್ನು ನಾವು ಕರೀಬಹುದು. ಇವು ಬಹಳ ದಿನದವರೆಗೆ ಆಹಾರವಿಲ್ಲದೆ ಬದುಕುವಂತ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. ಬೇಗ ಸಂತಾನೋತ್ಪತ್ತಿಯನ್ನು ಹೊಂದೋದ್ರಿಂದ ಹೊಸ ಪ್ರದೇಶಗಳಿಗೆ ಇವು ಬೇಗ ಹರಡ್ತವೆ. ಮುಖ್ಯವಾಗಿ ಈ ಬಸವನ ಹುಳುಗಳು ಉಭಯಲಿಂಗಿ ಜೀವಿಗಳು, ಅಂದರೆ ಒಂದೇ ಹುಳುವಿನಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಇರ್ತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಇವು 10-15 ತಿಂಗಳಿನಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ. ಮುಖ್ಯವಾಗಿ ಇವು ಮಣ್ಣಿನ ಗೂಡು ಎಲೆಗಳಲ್ಲಿ ಮತ್ತು ಹರಳುಗಳಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಬಸವನ ಹುಳುಗಳು ಸಾಮಾನ್ಯವಾಗಿ 5-6 ಕಾಲ ಬದುಕ್ತವೆ. 10-15 ತಿಂಗಳಿನಲ್ಲಿ ಇವು ತಮ್ಮ 2ನೇ ವರ್ಷದಲ್ಲಿ ಸುಮಾರು 100 ಮೊಟ್ಟೆಗಳನ್ನು ಇಟ್ಟರೆ 3ನೇ ವರ್ಷಕ್ಕೆ ಸುಮಾರು 500 ಮೊಟ್ಟೆಗಳನ್ನು ಇಡ್ತವೆ. ಆನಂತರ ಕ್ರಮೇಣ ಈ ಮೊಟ್ಟೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇವು ತಮ್ಮ 5-6 ಜೀವಮಾನದಲ್ಲಿ ಸುಮಾರು 1,000 ಹೆಚ್ಚು ಮೊಟ್ಟೆಗಳನ್ನು ಇಡ್ತವೆ. ಸಾಧಾರಣವಾಗಿ ಈ ಬಸವನ ಹುಳುಗಳು ಮೊಳಕೆ, ಎಲೆ, ಸಸಿ, ಗಿಡಗಳು ಮತ್ತು ಚಿಗುರುಗಳನ್ನು ತಿಂದು ನಾಶ ಮಾಡ್ತವೆ. ಇವು ವಿಶೇಷವಾಗಿ ರಾತ್ರಿ ಹೊತ್ತು ಚಟುವಟಿಕೆಯಿಂದ ಕೂಡಿರ್ತವೆ. ಹಗಲಿನಲ್ಲಿ ಮರದ ಬುಡಭಾಗದಲ್ಲಿ, ನೆರಳಿನಲ್ಲಿ ಅಥವಾ ಕಾಂಡಗಳ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ತವೆ. ಮುಖ್ಯವಾಗಿ ಇವುಗಳ ಹತೋಟಿಗೆ ನಾವು ಸಾಮೂಹಿಕವಾಗಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಅವಶ್ಯಕ. ಮೊದಲನೇದಾಗಿ ತೋಟದಲ್ಲಿ, ಹೊಲಗದ್ದಿನಲ್ಲಿ ಬದುಗಳನ್ನು ಮತ್ತು ಕಾಲುವೆಗಳನ್ನು ಕಾಲಕಾಲಕ್ಕೆ ಸ್ವಚ್ಛ ಮಾಡಿ ಅಲ್ಲಿರುವಂತಹ ಕಸ ಕಡ್ಡಿಗಳನ್ನು ತೆಗೆದು ಬಸವನ ಹುಳುಗಳು ಅಲ್ಲಿ ಅಡಿಕೊಳ್ಳೋದಕ್ಕೆ ಆಸ್ಪದ ಇಲ್ಲದಂತೆ ನಾವು ಮಾಡಬೇಕಾಗತ್ತೆ. ಪ್ರತಿದಿನ ಮುಂಜಾನೆ ಕನಿಷ್ಠ ವಾರದಲ್ಲಿ ಒಂದೆರಡು ದಿನ ನೆರಳಿನಲ್ಲಿ ಅಡಗಿರುವಂತಹ ಈ ಬಸವನ ಹುಳುಗಳನ್ನು ಸಂಗ್ರಹಣೆ ಮಾಡಿ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಅದರ ಮೇಲೆ ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿ ಹಾಕಿ ಹುಳು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಈ ಮಣ್ಣಿನಿಂದ ಮುಚ್ಚದೇ ಇದ್ರೆ ಕೆಟ್ಟ ವಾಸನೆ ಬರುತ್ತೆ, ನೊಣಗಳು ಕೂಡ ಅಲ್ಲಿ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ವಿಷರಹಿತವಾಗಿ ಈ ಬಸವನ ಹುಳುಗಳ ನಿರ್ವಹಣೆಗೆ ಈ ಹುಳುಗಳ ಅಡುಗು ತಾಣಗಳ ಸುತ್ತಮುತ್ತ ಬದುಗಳ ಅಂಚಿನಲ್ಲಿ ಸುಣ್ಣದ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಕೋಳಿ ಮೊಟ್ಟೆಯ ಸಿಪ್ಪೆಯ ಪುಡಿಯನ್ನ ರಂಗೋಲಿಯಂತೆ ಬಿಡೋದು ಸರಳವಾದಂತ ಕ್ರಮ. ಆದರೆ ಮಣ್ಣಲ್ಲಿ ಹಸಿ ಅಥವಾ ತೇವಾಂಶ ಹೆಚ್ಚಿದ್ದಾಗ ಹಾಗೆಯೇ ಮಳೆಯಾದಾಗ ಈ ಉಪಚಾರದ ಪರಿಣಾಮ ಕಡಿಮೆ ಆಗುತ್ತೆ. ಇನ್ನು ಭೂಮಿಗೆ ಕೆರೆಗೋಡನ್ನ ಬಳಸೋದಕ್ಕಿಂತ ಮುಂಚೆ ಆ ಕೆರೆನಲ್ಲಿ ಮತ್ತೆ ಸಮೀಪದ ಜಮೀನಿನಲ್ಲಿ ಬಸವನ ಹುಳುಗಳ ತೊಂದರೆ ಇಲ್ಲ ಅನ್ನೋದನ್ನ ನಾವು ಖಚಿತ ಮಾಡ್ಕೋಬೇಕು. ಇನ್ನು ಹೊಲ ಗದ್ದೆ ಮತ್ತೆ ತೋಟಗಳಲ್ಲಿ ನೀರು ನಿಲ್ಲದಂತೆ ಸರಾಗವಾಗಿ ನೀರು ಬಸಿದು ಹೋಗುವ ರೀತಿಯಲ್ಲಿ ಬಸಿ ಗಾಲಿಗಳನ್ನು ತೆಗಿಬೇಕಾಗತ್ತೆ. ಆ ಬಸಿ ಗಾಲಿಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಬಸವನ ಹುಳುಗಳನ್ನು ಆಕರ್ಷಿಸಿ ಸಂಗ್ರಹಿಸೋದಕ್ಕೆ ಕಳೆತಂತ ಪಪ್ಪಾಯ, ಬಾಳೆಹಣ್ಣು, ಹಸಿ ಕಸ ಕಡ್ಡಿಗಳ ರಾಶಿ, ತೆಂಗಿನ ಗರಿಗಳು, ಅಡಿಕೆ ಹಾಳೆಗಳನ್ನು ಸಂಜೆ ವೇಳೆ ಅಲ್ಲಲ್ಲಿ ಇಟ್ಟು ಅವುಗಳನ್ನು ಆಕರ್ಷಣೆ ಮಾಡಿ ಮುಂಜಾನೆ ಅವುಗಳನ್ನು ಆರಿಸಿ ಗುಂಡಿನಲ್ಲಿ ಹಾಕಿ ಅವುಗಳ ಮೇಲೆ ನಾವು ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿಯನ್ನು ಹಾಕಿ ಅವು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 25,100 ರೂಪಾಯಿಗಳಿಂದ 26,200 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಗಳಿಂದ 15,800 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 20,000 ರೂಪಾಯಿಗಳಿಂದ 20,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,450 ರೂಪಾಯಿಗಳಿಂದ 11,300 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಕುರಿತು ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳಿದರೆ ನಾಳೆ ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದಿಂದ ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಜರುಗಿದ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗವಹಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸುದ್ದಿ ಚೊಂಪಿ ಪ್ರಾಯೋಜಕರು ಏಟ್ರಿಯಾ ಇನ್ಫೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 69 ಗ್ರಾಮ ಮಡಿಕೇರಿ ತಾಲೂಕು, ಮೊಬೈಲ್ 9986123561. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘ, ಹಾಗೆ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರ ಕೂಡುಕೂಟಲಿ ಸಾಹಿತ್ಯ ಲೋಕದ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಇನಾಮ್ ಪಡ್ಕೊಂಡಿರುವ ದೀಪಾ ಬಸ್ತಿಯವಕ್ಕೆ ಗೌರವ ಕೊಡೋ ಜಂಬಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಪೇಟೆನ ಸಾತ್ಕಾರ ಸಭಾಬಾಡಲಿ ಏರ್ಪಾಡಾಟೋ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಆಹಾರ ವಿಜ್ಞಾನಿಗ ಮತ್ತೆ ತಂತ್ರಜ್ಞರ ಸಂಘ ಮೈಸೂರು ಇವರ ಕೂಡುಕೂಟಲಿ ವಿಶ್ವ ಆಹಾರ ಸುರಕ್ಷತಾ ದಿನ ಹಂಗೆ 31ನೇ ಭಾರತೀಯ ಆಹಾರ ವಿಜ್ಞಾನಿಗ ಮತ್ತು ತಂತ್ರಜ್ಞರ ಸಮಾವೇಶ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ ಅಕಾಡೆಮಿನ ಕಚೇರಿಯಲ್ಲಿ ನಡೆದಿದೆ. ಅಂತಾರಾಷ್ಟ್ರೀಯ 11ನೇ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗಾಭ್ಯಾಸದೊಂದಿಗೆ ಶ್ರಮದಾನ ಮತ್ತು ಸ್ವಚ್ಛತಾ ಅಭಿಯಾನ ಹಂಗೆ ಗಿಡಗಳ ನಡುವ ಕಾರ್ಯಕ್ರಮ ನಾಡು ತಾರೀಕು 10ಕ್ಕೆ ಬೆಳಿಗ್ಗೆ 8:30 ಗಂಟೆಗೆ ಮಡಿಕೇರಿಪೇಟಿನ ಗಾಂಧಿ ಭವನದಿಂದ ಗಾಂಧಿ ಭವನದವರೆಗೆ ಸ್ವಚ್ಛತಾ ಅಭಿಯಾನ ನಡೆದಾಯಿತ ಜಿಲ್ಲಾ ಆಯುಷ್ ಅಧಿಕಾರಿಗ ತಿಳಿಸಿಳು. ಗ್ರಾಮತಾನ ಭಾರತ ಪ್ರಕಾಶನ ಕೊಡಗು ಇವರ ಕಡೆಯಿಂದ ಭಾರತ ಸಿಂಧೂರ ಕೃತಿನ ಬಿಡುಗಡೆ ಕಾರ್ಯಕ್ರಮ ನಾಡ್ದು ತಾರೀಕು 10ಕ್ಕೆ ಮಧ್ಯಾಹ್ನ 2:30 ಗಂಟೆಗೆ ಮಡಿಕೇರಿಪೇಟಿನ ಪತ್ರಿಕಾ ಭವನದಲ್ಲಿ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಶಕ್ತಿ ಕುಟುಂಬದ ರಾಜಲಕ್ಷ್ಮಿ ಗೋಪಾಲಕೃಷ್ಣ, ಬೆಂಗಳೂರಿನ ನಿವೃತ್ತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಚೊಟ್ಟಕೋರಿಯಂಡ ಕೆ ಬಾಲಕೃಷ್ಣವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಡಾಕ್ಟರ್ಗ ನಾಳೆ ಇರ್ದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಲ್ಲಿ 2026-27 ಸಾಲಿನ 6ನೇ ಕ್ಲಾಸಿಗೆ ಸೇರಿಕೆ ಅರ್ಹ ಮಕ್ಕಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ ಜುಲೈ ತಾರೀಕು 29 ಆಖೀರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ವಿದ್ಯಾಲಯದ ವೆಬ್ಸೈಟ್ನ ನೋಡಿ ತಿಳ್ಕೊಳ್ಳಕ್ಕ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸಿಳು. ಪಿಂಚಣಿ ಅದಾಲತ್ನ ಸಭೆ ನಾಳೆ ತಾರೀಕು 9ಕ್ಕೆ ಮಧ್ಯಾಹ್ನ 12 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಪೋಸ್ಟಲ್ ಪಿಂಚಣಿಗೆ ಸಂಬಂಧಪಟ್ಟ ಎಲ್ಲ ಥರದ ಪುಕಾರುಗಳ ತಕೊಂಡು ಚರ್ಚೆ ಮಾಡಿವೆ ಅಂತ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿಳು. ಸೋಮವಾರಪೇಟಿನ ತತಸ್ತು ಸಾತ್ವಿಕ ಸಂಸ್ಥೆ, ತಾಲೂಕು ಅಬಕರಿ ಇಲಾಖೆ, ಪುಷ್ಪಗಿರಿ ವನ್ಯಜೀವಿ ವಲಯ ಹಂಗೆ ಜಿಲ್ಲಾ ರಕ್ತ ನಿಧಿ ಘಟಕ ಇವರ ಕೂಡುಕೂಟಲಿ ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ರಕ್ತದಾನ ಶಿಬಿರ ಏರ್ಪಾಡಾಟು. 2ನೇ ಪಿಯುಸಿ ಪರೀಕ್ಷೆ 3 ನಾಳೆಯಿಂದ ತಾರೀಕು 20ಕ್ಕೆ ಮುಟ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ ಇಲ್ಲಿ ನಡೆದಿದೆ. 605 ಮಕ್ಕ ಪರೀಕ್ಷೆನ ಬರೆದವೆ. ಪರೀಕ್ಷೆನ ಸರಿಗೆ ನಡೆಸಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳ ಸರಿಗೆ ಮಾಡಿಕೊಂಡಳೋತ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಮಾಹಿತಿನ ಕೊಟ್ಟಳು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಾಳೆ ತಾರೀಕು 9ಕ್ಕೆ ಸೋಮವಾರಪೇಟೆನ ತೋಳೂರು ಶೇಟಳಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ನಡೆದಿದೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗ, ತಜ್ಞರು ಅಣಬು ಕೃಷಿ, ಭತ್ತದ ಬೀಜೋಪಚಾರ, ಕಸಿಗಿಡಗಳ ಮಾಡ್ದು, ಮಣ್ಣಿನ ಮಾದರಿ ಸಂಗ್ರಹ, ಡ್ರೋನ್ ಪ್ರಾತ್ಯಕ್ಷಿಕೆ ಮತ್ತು ವಸ್ತು ಪ್ರದರ್ಶನಗಳಿಂದ ರೈತರಿಗೆ ಮಾಹಿತಿನ ಕೊಟ್ಟವೆ. ರೈತರು, ರೈತ ಹೆಣ್ಮಕ್ಕ, ರೈತ ಗುಂಪುಗಳ ಸದಸ್ಯರು, ಸ್ವಸಹಾಯ ಸಂಘಗಳ ಸದಸ್ಯರು ಇದರ ಲಾಭನ ಪಡ್ಕೊಳ್ಳಕ್ಕ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ತಿಳಿಸಿಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ಇದೇ ತಾರೀಕು 11ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಡಿಕೇರಿ ತಾಲೂಕು ತಹಸೀಲ್ದಾರ್ ಕಚೇರಿ ಸಭಾಪಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತ ದಣಿಸುದು, ದುಡ್ಡು ಚುಟ್ಟಿಕೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕ್ಕ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಸಲ 2025-26 ಸಾಲು ಜಾರಿಯಲ್ಲಿ ಉಂಟು. ಅತಿವೃಷ್ಟಿ, ಅನಾವೃಷ್ಟಿ, ವಿಪರೀತ ಮಳೆ ಹೀಗೆ ಪ್ರಕೃತಿ ವಿಕೋಪ ಸೇರಿದಂಗೆ ಸುಮಾರು ನ್ಯಾಮನಗಳಿಂದ ಬೆಳೆ ನಷ್ಟ ಆದರೆ ರೈತರಿಗೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲ ಕೊಡುದು ಈ ಯೋಜನೆಯ ಮುಖ್ಯ ಉದ್ದೇಶ. ಔಟು ಹೆಸರಿನ ಕೊಡುಗೆ ಬರುವ ತಿಂಗಳ ಜುಲೈ ತಾರೀಕು 31 ಆಖೀರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಹೋಬಳಿನ ರೈತ ಸಂಪರ್ಕ ಕೇಂದ್ರ ಹಂಗೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿನ ಸಂಪರ್ಕ ಮಾಡಕ್ಕ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆಯುಷ್ ಇಲಾಖೆ ಇವರ ಕೂಡುಕೂಟಲಿ ಇದೇ ತಾರೀಕು 21ಕ್ಕೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗಾತ ಹೇಳೋ ಘೋಷವಾಕ್ಯದೊಟ್ಟಿಗೆ ಮಡಿಕೇರಿನ ಕೊಡಗು ಗೌಡ ಸಮಾಜಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಏಟ್ರಿಯಾ ಇಂಪೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 60 ಗ್ರಾಮ ಮಡಿಕೇರಿ ತಾಲೂಕು. ಮೊಬೈಲ್ 9986123551. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಪೊನ್ನಂಪೇಟೆ ಹಳ್ಳಿಗಟ್ಟು ಮೂಕಳೆರ ಒಕ್ಕಕಾರ ಅಂಚಿಕಾಲಕೊಮ್ಮ ನಡ್ತುವ ಮಂದಣಮೂರ್ತಿ ತೆರೆನ ಇಂದು ಪಿಂಜ ನಾಳೆ ತಿಂಗಳಾಚ ಒಕ್ಕ ಐನು ಮನೆಯಲ್ಲಿ ನಡ್ತುವ. ಒಕ್ಕಕಾರ ಊರಿನಾಡಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕರ್ಣಂಡ ಆಶ್ವಾದ ಪಡೆದವನೊಂದು ಮೂಕಳೆರ ಒಕ್ಕಕಾರ ಕಟ್ಟಂಡಿತು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಿ ಕಾಫಿ, ಕರಿಮೆಣಸು, ಅಡಿಕೆಯಲ್ಲಿ ಉತ್ತಮ ಇಳುವರಿ ಪಡೆಯಲು ಕಾರ್ಬೋನೇಟ್ಸ್ ಜೈವಿಕ ಸಮೃದ್ಧ ಸಾವಯವ ಗೊಬ್ಬರ ಬಳಸಿ. 18%ಕ್ಕಿಂತಲೂ ಹೆಚ್ಚಿನ ಸಾವಯವ ಇಂಗಾಲದ ಅಂಶ ಹೊಂದಿದೆ. ಎನ್ಪಿಕೆ ಹೆಚ್ಚಿಸಲು, ಬೇರುಗಳನ್ನು ಬಲಪಡಿಸಲು ಸೂಕ್ಷ್ಮ ಮತ್ತು ಮೈಕ್ರೋ ಪೋಷಕಾಂಶಗಳನ್ನು ಒಳಗೊಂಡಿದೆ. ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ. ಕಾರ್ಬೋನೇಟ್ಸ್ಗಳಿಂದಾಗಿ ಆರೋಗ್ಯಯುತ ಮಣ್ಣು, ಸಮೃದ್ಧ ಬೆಳೆ. ಉತ್ಪನ್ನವು ವಿರಾಜಪೇಟೆಯ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ, ನಾಪೋಕ್ಲುವಿನ ಪೊನ್ನಾಡು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ, ಎಲ್ಲ ಎಪಿಸಿಎಂಎಸ್, ಪ್ಯಾಕ್ಸ್ ಮತ್ತು ಫೆಡರೇಷನ್ಗಳಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಪ್ಲಾಂಟರ್ಸ್ ಆಫ್ ಕೂರ್. ಕಾಲ್ 8015648776. ಮಡಿಕೇರಿಯ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಹುಡುಗ ಹುಡುಗಿಯರಿಗೆ ಉದ್ಯೋಗಾವಕಾಶಗಳು, ಉದ್ಯೋಗಗಳು, ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್, ಟೆಕ್ನಿಷಿಯನ್ಸ್, ಅಕೌಂಟೆಂಟ್. ಉತ್ತಮ ವೇತನದೊಂದಿಗೆ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಇದೆ. ಆಸಕ್ತಿ ಮತ್ತು ಅನುಭವ ಇರುವವರಿಗೆ ಆದ್ಯತೆ ನೀಡಲಾಗುವುದು. ಉದ್ಯೋಗಾಕಾಂಕ್ಷಿಗಳು ಕೂಡಲೇ ಸಂಪರ್ಕಿಸಿ ಮಹೇಶ್ ಎಂಟರ್ಪ್ರೈಸಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9448504689 ಅಥವಾ 9113008285. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಜೂನ್ 1 ಮರಣಪಟ್ಟ ಮಡಿಕೇರಿರ ಪುದಿಯ ತಂಡ ದೇವಯ್ಯ ರಾಜೇಶ್ ಅಂಡಮಾದ ಕಾರ್ಯ ಇದೇ 9. ನಾಳೆ ತಿಂಗಳ ಚಪಲಕ 11 ಮಡಿಕೇರಿ ನ್ಯೂ ಎಕ್ಸ್ಟೆನ್ಷನ್ ಉಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಗ್ಯಾನ ಮಡಿತು ಬರನೊಂದು ಅಂಡ ಅಮ್ಮ ಪುದಿಯ ತಂಡ ಪೂವಮ್ಮ ಪಿಂಜ ಅಕ್ಕ ತಂಗೆಯ ಕಟ್ಟಂಡಿತು. ಪತ್ರ ಬರೆಯಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಆತ್ಮೀಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಪತ್ರಾಧಾರಿತ ಪತ್ರಕಾರಂಜಿ ಇದೇ 16 ಸೋಮವಾರ ಸಂಜೆ 5 ಮಹಿಳಾ ಲೋಕದಲ್ಲಿ. ಹಾಗಾದ್ರೆ ವಿಷಯ, ಮಳೆಗಾಲದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳು ಹಾಗೂ ತಯಾರಿ. ಬರಹಗಳು ಸಂಕ್ಷಿಪ್ತವಾಗಿರಲಿ. ನಿಮ್ಮ ಪತ್ರಗಳು ನಮ್ಮನ್ನು ತಲುಪಲು ಕೊನೆಯ ದಿನ ಇದೇ 10. ವಿಷಯಾಧಾರಿತ ಸ್ವರಚಿತ ಕವನ ಕಥೆಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571201. ಹಾಗಾದ್ರೆ ಪತ್ರ ಬರೀತಿರಲ್ಲ. ನಮಸ್ತೆ, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ನಮಸ್ತೆ, ಆ ನೆಕ್ಲೆಸ್ ತೋರಿಸಿ. ಓಕೆ ಮೇಡಮ್. ವಾವ್, ಸೂಪರ್ ಮೇಡಮ್. ಇವಾಗ ಪ್ರತಿ 1 ಚಿನ್ನಾಭರಣಗಳಿಗೆ 200 ಡಿಸ್ಕೌಂಟ್ ಕೂಡ ಇದೆ. ಅವಾಗ ಚಿನ್ನಾಭರಣ ತಗೊಳಕ್ಕೆ ವಿಲ್ಕೋಗೆ ಬಂದಿದ್ದು ಒಳ್ಳೇದೇ ಆಯ್ತು. ವಿಲ್ಕೋ ಗೋಲ್ಡ್, ಕುಶಾಲನಗರ. May 29 ಮರಣಪಟ್ಟ ಕಾಲೂರು ಗ್ರಾಮ ನಂದ್ಲಪ್ಪಂಡ ಈರಪ್ಪ ಇಂಡ ಪೊಣ್ಣು ಮುದ್ದಮ್ಮ ಕುಂಜಮ್ಮಿ ಇಂಡ ಮಾದ ಕಾರ್ಯ ಇದೇ 9. ನಾಳೆ ತಿಂಗಳಾಚೆ ಪೊಲಕ 11 ಕಾಲೂರು ಗ್ರಾಮತ್ಲುಳ್ಳ ಇಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿತು ಬರನೊಂದು ನಂದ್ಲಪ್ಪಂಡ ಈರಪ್ಪ ಮಕ್ಕ ಮೈಮಂಗ ಕರ್ಮಕ್ಕ ಪಿಂಜ ಕುಟುಂಬಕಾರ ಕಟ್ಟಣಿತು. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. कतरे कतरे में अपना भारत है, आने बाने और शान सभी की, अपना भारत, अपना भारत, सशक्त भारत, आत्मनिर्भर भारत. आकाशवाणी मडिकेरी सुद्दी समाचार. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನ ಲೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಬಾಲ್ಯ ವಿವಾಹ ಪಿಂಜ ಬಾಲಕಾರ್ಮಿಕ ಪ್ರಕರಣ ಭರತನಕ್ಕೆ ಎಚ್ಚರ ವಹಿಸೊಂಡು ಹಿಂಡಮೀದ ಸಾರ್ವಜನಿಕಂಗ ಅವರ ಅರಿವು ಮೂಡಿಸಿಡೋಣಕ್ಕೆ ಇಲಾಖೆ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜಯಂಗ ಸೂಚನೆ ಕೊಡ್ತತ್ತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲ್ಲಿ ನಡೆದ ಸಭೆಯಲ್ಲಿ ಬೋರೆ ಬೋರೆ ಬೋಳಚರ ಕಾರ್ಯ ಪಿಂಜ ಪ್ರಗತಿ ರಮೀದ ಮಾಹಿತಿ ಪಡೆದಿತ್ತು. ಔತಕ ಬಂದತ್ತು ಚೆರೆ ಬೈತಿಲು ಮಂಗಲ ಪಿಂಜ ಚೆರೆ ಮಕ್ಕಳ ಕೆಲಸ ಕೈಪು ಪದ್ಧತಿನ ತಡಪಕ್ಕೆ ಎಲ್ಲರೂ ಕೈಕೊಟ್ಟು ಸಮಾಜ ಕಲ್ಯಾಣ ಸಮಗ್ರ ಗಿರಿಜನ ಕಲ್ಯಾಣ ಬಯ್ಯತೊಳು ವರ್ಗ ಕರಡ ಕಲ್ಯಾಣ ಪಿಂಜ ವಸತಿ ಸ್ಕೂಲ್ ಕೂಡಣಕ್ಕೆ ಹಾಸ್ಟೆಲ್ ಮಕ್ಕಳ ಸುರಕ್ಷತೆ ಪಿಂಜ ಸ್ವಚ್ಛತೆಗೆ ಗೌರವ ಒತ್ತು ಕೊಡ್ಕೊಂಡು ತೀನೀರ ಗುಣಮಟ್ಟತ್ನ ಅಕ್ಕಾಕ ನೋಟಿ ಉಂಡು ವಿದ್ಯಾರ್ಥಿ ನಿಲಯತ್ಲಿ ನಲ್ಲ ಬೆಡ್ಶೀಟ್ನ ಕೊಡ್ಕೊಂಡು ಅವು ಅಣ್ಣಿ. ಸೋಮವಾರಪೇಟೆ ತತಸ್ತು ಸಾತ್ವಿಕ ಸಂಸ್ಥೆ ತಾಲೂಕು ಅಬಕಾರಿ ಇಲಾಖೆ ಪುಷ್ಪಗಿರಿ ವನ್ಯಜೀವಿ ವಲಯ ಪಿಂಜ ಕೊಡಗು ಜಿಲ್ಲಾ ಚೌರನಿಧಿ ಘಟಕ